ಕ್ರಮ ಮುಖ್ಯಮಂತ್ರಿ. ಇಂದು ಕ್ರೈಸ್ತ ಬಾಂಧವರಿಂದ ಈಸ್ಟರ್ ಆಚರಣೆ, ಶಾಂತಿದೂತನ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ವೇಳೆ 6:57. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆಗಳನ್ನು ಆಲಿಸೋಣ. ಮಳೆ ಹೋಯಿತು ಅಂತ ಮಳೆ ರಾಯನ ಬೈಬೇಡ, ಕಳವನ್ನ ಸೆರೆಗೆಲಿ ಕಟ್ಟಿಕೊಂಡು ಸಾಲಕ್ಕೆ ಹೋದವನೆ ಮಳೆ ರಾಜ. ಸಾಲಕ್ಕೆ ಹೋಗವನೆ ಮಳೆ ರಾಜ. ಕುದುರೆ ಮ್ಯಾಲೆ ಮಂಡಾದ್ರಿ ಎಂಬೋ ದಂಡಿನ ಕುದುರೆ ಮ್ಯಾಲೆ ಚೆಂಡಾಡ್ತಾ ಹುಯ್ಯೋ ಮಳೆ ರಾಯ ಚೆಂಡಾಡ್ತಾ ಹುಯ್ಯೋ ಮಳೆ ರಾಯ ಮಳೆ ಹೋಯ್ದೋ ಎರ್ಕಟ್ಟೋ ಕಂದಯ್ಯ ಊರಿಗೆ ಮಳೆ ಹೋಯ್ದೋ ಎರ್ಕಟ್ಟೋ ಕಂದಯ್ಯ ಊರ ಮುಂದಿರುವ ಬಸವಣ್ಣಗೆ ಕೈ ಮುಗಿದು ಊರ ಮುಂದಿರುವ ಬಸವಣ್ಣಗೆ ಕೈ ಮುಗಿದು ಎರ್ಕಟ್ಟೋ ಮುದ್ದು ಮುಖದವನೇ ಎರ್ಕಟ್ಟೋ ಮುದ್ದು ಕದವನೇ ಮಳೆ ಹೋಯ್ತು ಅಂತ ಮಳೆರಾಯಿನ ಬೈಬೇಡ ಮಳೆ ಹೋಯ್ತು ಅಂತ ಮಳೆರಾಯಿನ ಬೈಬೇಡ ಒಕ್ಕಳ ಹೊನ್ನ ಸಿರೆಗೇಲಿ ಕಟ್ಟಿಕೊಂಡು ಒಕ್ಕಳ ಹೊನ್ನ ಸಿರೆಗೇಲಿ ಕಟ್ಟಿಕೊಂಡು ಸಾಲಕ್ಕೆ ಹೋಗವನೆ ಮಳೆ ರಾಜ ಸಾಲಕ್ಕೆ ಹೋಗವನೆ ಮಳೆ ರಾಜ ಉಯ್ಯೋ ಉಯ್ಯೋ ಮಳೆ ರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಮಾರೋ ಮಾರೋ ಮಳೆ ರಾಯ ಮಳೆ ತೋಟಕ್ಕೆ ನೀರಿಲ್ಲ ಉಯ್ಯೋ ಉಯ್ಯೋ ಮಳೆ ರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಮಾರೋ ಮಾರೋ ಮಳೆ ರಾಯ ಮಳೆ ತೋಟಕ್ಕೆ ನೀರಿಲ್ಲ ಉಯ್ಯೋ ಉಯ್ಯೋ ಮಳೆ ರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಮಾರೋ ಮಾರೋ ಇದುವರೆಗೆ ಅಪ್ಪಗೆರೆ ತಿಮ್ಮರಾಜು ಹಾಗೂ ಸಂಗಡಿಗರು ಹಾಡಿರುವ ಜನಪದ ಗೀತೆಯನ್ನು ಆಲಿಸಿದಿರಿ. ರೈತ ಸ್ನೇಹಿತರೆ, ಈ ರಾತ್ರಿ 9 ಗಂಟೆಗೆ ಕೃಷಿರಂಗದಲ್ಲಿ ತೋರಣ ಹೂರಣ ಸಾಪ್ತಾಹಿಕ ಕಾರ್ಯಕ್ರಮ ಕೇಳಲಿದ್ದೀರಿ. ಅಲ್ಲಿಯವರೆಗೆ ರೈತ ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿರಂಗ ಕೇಳಿದಿರಿ. ಕೇಳುಗರೆ, ನಾಳೆ ಸಂಜೆ 6:50ಕ್ಕೆ ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಕೃಷಿ ಬದುಕಿನ ಯಶಸ್ವಿಯಾನ ಈ ವಿಚಾರವಾಗಿ ಹೆಚ್ಡಿಕೋಟೆ ತಾಲೂಕಿನ ಹಂಪಾಪುರ ಹೋಬಳಿ ಆಲನಹಳ್ಳಿಯಲ್ಲಿ ಕೃಷಿ ನಡೆಸುತ್ತಿರುವ ಸುರೇಶ್ ದೇವಾಂಗ ಅವರೊಂದಿಗೆ ಮಾತುಕತೆ ಕೇಳಲಿದ್ದೀರಿ. ನಡೆಸಿಕೊಡುತ್ತಾರೆ ಆರ್ ಲೋಕೇಶ್ವರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ವೇಳೆ 7 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ದೇಶದ 75ನೇ ಸ್ವಾತಂತ್ರ್ಯ ಮಹೋತ್ಸವ ಸಂದರ್ಭದಲ್ಲಿ ಕಾಲೇಜು ಪ್ರತಿಭೆಗಳಿಗೆ ಆಕಾಶವಾಣಿಯ ವೇದಿಕೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು.